ಪರಮೇಷ್ಠಿನಂ ಉಪಸಮೇತ್ಯ ಉವಾಚ ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾ ಸದಾ ಸದ್ಭಿಸೇವ್ಯಮಾನಾನ್ ನಿಗೂಢಾ ಯಯಾ ಚಿರಾ ಸರ್ವ ಪಾಪಂ ವ್ಯಪೋಹ್ಯ ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್ ತಸ್ಮೈ ಸಹೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದವೈಹಿ ನ ಕರ್ಮಣಾ ನ ಪ್ರಜಯಾ ತನೇನ ತ್ಯಾಗೇನೈಕೇ ಅಮೃತತ್ವಮಾನಶುಃ ಪರೇಣ ನಾಥಂ ನಿಹಿತಂ ಗುಹಾಯಾಂ ವಿಭ್ರಾಜದೇತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾಭ್ಯತಯ ಶುದ್ಧ ಸತ್ವಾ ತೇ ಬ್ರಹ್ಮಲೋಕೇಶು ಪರಾ ಅಂತಕಾಲೇ ಪರಾಮೃತಾತ್ ಪರಿಮುಚ್ಯಂತೆ ಸರ್ವೇ ಪರಾಮೃತಾತ್ ಪರಿಮುಚ್ಯಂತೆ ಸರ್ವೇ ಭಕ್ತಿ ಧ್ಯಾನ ಯೋಗಾತ್ ಅವೈಹಿ. ಇದು ಅಧ್ಯಾತ್ಮ ಕ್ಷೇತ್ರದಲ್ಲಿ ಲಭ್ಯವಿರುವಂತಹ ಅನಂತಾನಂತ ಶಾಸ್ತ್ರ ಪ್ರಮಾಣಗಳಲ್ಲಿಯ ಹೇಳಿಕೆಗಳ ಸಾಧನಾಪರವಾದಂತಹ ಪೂರ್ಣ ಸಾರಾಂಶ. ಆಗಮ ಶಾಸ್ತ್ರಗಳು ಕೆಲವಲ್ಲ, ಹಲವಲ್ಲ, ಅನೇಕ ಅನೇಕ ಆಗಮ ಶಾಸ್ತ್ರಗಳಲ್ಲಿ ಸಾಧನಾಪರವಾಗಿ ಉಪದೇಶಿಸಿದಂತಹ ಅನೇಕಾನೇಕ ಉಪದೇಶಗಳ ತಾತ್ಪರ್ಯ ಈ ಒಂದು ಈಕ್ವೇಶನ್ ಇಟ್ಕೊಂಡು ಬಾಕಿ ಎಲ್ಲ ಹೇಳಿಕೆಗಳು ಕೊಡಲ್ಪಡ್ತವೆ, ಅಥವಾ ಎಲ್ಲ ಹೇಳಿಕೆಗಳ ಗರ್ಭದಲ್ಲಿ ಇದು ಒಂದು ಮಾರ್ಗದರ್ಶನ ಇರ್ತದೆ, ಸಾಧನಾಪರವಾದ ಮಾರ್ಗದರ್ಶನ. ಸುಮ್ಮನೆ ಕೇಳಿ ಬಿಡೋದಲ್ಲ. ಅದು ಏನು? ಶ್ರದ್ಧಾ ಭಕ್ತಿ ಧ್ಯಾನ ಯೋಗ. ನಿನಗೆ ನಿನ್ನ ಸ್ವರೂಪವೇ ಬ್ರಹ್ಮ ಅನ್ನುವುದು ನಿನಗೆ ಸ್ಪಷ್ಟವಾಗಬೇಕಾಗಿದ್ದಲ್ಲಿ ನಂಬರ್ ಒನ್, ಸದ್ಯ ನೀನೇ ಅಂದ್ಕೊಂಡೀಯ ನಾನು ಜೀವಾತ್ಮ, ನಾನು ಪುರುಷ, ನಾನು ಸ್ತ್ರೀ ಅಂತೇನು ಅಂದ್ಕೊಂಡೀಯ. ಇದು ಇದು ಭ್ರಾಂತಿ, ಇದು ತಪ್ಪು ಗ್ರಹಿಕೆ. ನಾನು ಬ್ರಹ್ಮ ಜಲ್ದಿ ಅರ್ಥ ಆಗ್ಬಿಡ್ತೀನಿ, ದೂರಿಲ್ಲ ನೋಡ, ಅಗದಿ ಒಳಗೂ ಇಲ್ಲ. ನನ್ನ ಒಳಗೂ ಇಲ್ಲ, ನನ್ನಿಂದ ದೂರವೂ ಇಲ್ಲ. ನಾನು ನನಗೆಷ್ಟು ಸಮೀಪ ಇದ್ದೇನೋ ಅಷ್ಟೇ ಆ ಬ್ರಹ್ಮನು ನನ್ನ ಸಮೀಪ ಇದ್ದಾನೆ. ಅರ್ಥಾತ್ ನಾನು ನನಗೆ ಎಷ್ಟು ಸಮೀಪ ಇದ್ದೇನೆ ಅಷ್ಟೇ ಸಮೀಪದಲ್ಲಿ ಬ್ರಹ್ಮ ಇದ್ದ. ಅರ್ಥ ಆಗಲಿಲ್ಲ, ಹೋಗಿ 10 ಸಲ ಬರುತ್ತೇವೆ, 11 ಸಲ ಅರ್ಥ ಆಗ್ತದೆ. ನಾನು ನನಗೆ ನನಗೆ ಎಷ್ಟು ಸಮೀಪ ಇದ್ದೇನೆ ಅಷ್ಟು ಸಮೀಪದಲ್ಲಿ ಬ್ರಹ್ಮ ಇದ್ದ. ನನ್ನಿಂದ 1 ಅಂಗಳ ದೂರಿದ್ರೂ ಕೂಡ ಅವ ಹೌದು ಅಲ್ಲೋ ಅಂತ ಸಂಶಯ ಪಡಬಹುದಾಗಿತ್ತು. ಹೀಗಾಗಿ ನಾನು ಬ್ರಹ್ಮ ಅನ್ನೋದು ಜಲ್ದಿ ಅರ್ಥ ಆಗುತ್ತೆ. ಆಗ ನಾನು ಜೀವಾತ್ಮ ಅಲ್ಲ ಅನ್ನೋದು ಭಾರಿ ಕಷ್ಟ. ಎಷ್ಟು ಜನ್ಮಗಳಲ್ಲಿ ಎತ್ಕೊಂಡು ಬಂದೇವೆ, ಅದನ್ನ ಹೊತ್ಕೊಂಡು ಬಂದೇವೆ. ಎಷ್ಟು ಅಂದ್ರೆ ನನ್ನ ಹೆಗಲು ಮತ್ತು ಜೀವಾತ್ಮ ಇಬ್ಬರು ಒಂದಾಗಿರ್ತಾರೆ. ಈ ಬಳ್ಳಾರಿ ಒಳಗೆ ಮತ್ತೆ ಬಂದು ಬಳ್ಳಾರಿ ಒಳಗೆ ಜೈನ್ ಮಾರ್ಕೆಟ್ ಅಂತ ದೊಡ್ಡದಿದೆ ಒಳಗೆ. ಆ ಜೈನ್ ಮಾರ್ಕೆಟ್ ಎದುರುಗಡೆ ಇನ್ನೊಂದು ಮಧ್ಯಾಹ್ನ ಕಾಲನಿ ಅಂತ, ಮಧ್ಯಾಹ್ನ ಕಾಲ. ಈ ವೈದಿಕ ಜೀವನದೊಳಗೆ ಮಧ್ಯಾಹ್ನ ಮಾತ್ರ ಭಿಕ್ಷಾ ಬೇಡಿ ಜೀವನ ಮಾಡುವಂತ ಒಂದು ಗುಂಪಿತ್ತು. ಅವ್ರಿಗೆ ಮಧ್ಯಾಹ್ನರು ಅಂತ ಕರೀತಾರೆ ನೋಡಿ, ಮಧ್ಯಾಹ್ನರು ಮಧ್ಯಾಹ್ನ. ಅಷ್ಟು ಮಜಾ ಅದು. ಅವ್ರದ ಒಳಗೆ ಒಂದು ಕಲ್ಲಿನ ದೇವಸ್ಥಾನ ಎಲ್ಲ ಹೋಗ್ಯದ, ಈಗ ಒಂದು ದೇವಸ್ಥಾನ ಉಳಿದದ್ದು 8 ಅಡಿ 8 ಅಡಿ ಒಂದು ಕಲ್ಲಿನ ದೇವಸ್ಥಾನ. ಅದು ಎಷ್ಟೋ ವರ್ಷ ಹಿಂದಿನ ದೇವಸ್ಥಾನ, ವೈದಿಕ ಕಾಲದಿಂದ ಇದೆ ಅಂತ ಕಲ್ಪನೆ ಮಾಡ್ಕೊಡ್ತೀನಿ. ಅದು ಎಷ್ಟು ವರ್ಷ ಆಗಿರುವ ದೇವಸ್ಥಾನಕ್ಕೆ, ಅದು ಹೇಗಿದೆ ಅಂತಂದ್ರೆ, ಒಂದು ದೊಡ್ಡ ಆಲದ ಮರ ಇದೆ. ಆ ಆಲದ ಮರದ ಒಳಗಡೆ ಮೇಲ್ಗಡೆ ಆ ದೇವಸ್ಥಾನ ಇದೆ. ಅರ್ಥ ಆಯ್ತಾ? ಆಲದ ಮರ ಬೆಳೆದದು, ಈ ಬೆಳೆದ ಆಲದ ಮರದ ಒಳಗಡೆ ಮೇಲ್ಗಡೆ ದೇವಸ್ಥಾನ ಇದೆ. ನೀವು ಯಾರು ನೋಡಿಲ್ಲ ನೋಡಿ, ಅಮೆರಿಕ ಉದಾಹರಣೆ ಕೊಟ್ರೆ ಅಮೆರಿಕದವರಿಗೆ ಅಮೆರಿಕದ ಉದಾಹರಣೆ ಅರ್ಥ ಆಗುದಿಲ್ಲ. ಮನೆ ಬಿಟ್ಟು ಹೋಗಿ ಎಲ್ಲೂ ಹೋಗುದೇ ಇಲ್ಲ. ಹೋಗುದು ತಾ ಮತ್ತೆ ಬೆಳಿಗ್ಗೆ ಸಂಜೆಗೆ ಎಷ್ಟು ಬರ್ತದೆ, ನಾವು ಹಗಲು ರಾತ್ರಿ ತಿರುಗೋರು ಎಲ್ಲ ನೋಡಿ ಬಂದಿತ್ತು. ಹೋಗಿ ನೋಡ್ರಿ ಎಷ್ಟು ಆಶ್ಚರ್ಯ ನೋಡ್ರಿ, ಮರ ಬೆಳೆದದ ಸಿಕ್ಕವಳ ಬ್ರಾಂಚಸ್ ಅವ, ಮೇಲ್ಗಡೆ ದೇವಸ್ಥಾನ, ಕಡಿಮೆ 800 ವರ್ಷ ಹಿಂದಿನ ದೇವಸ್ಥಾನ. ಅದ ಏನ್ ಪವಾಡ ಇರ್ಬಹುದು, ಗಿಡದ ಮೇಲೆ ಕಲ್ಲು ಎತ್ತಿ ಇಟ್ಟು ಕಟ್ಟಿದ್ರ, ಗಿಡ ಮದ್ದು ಬೆಳೀತಾ, ದೇವಸ್ಥಾನ ಮೊದ್ಲಾತ ಸಾಧ್ಯ ಇಲ್ಲ. ಮೊದ್ಲು ಗಿಡ ಆಗಿರ್ಬೇಕು, ಗಿಡ ಬೆಳೆದ್ಮೇಲೆ ಕಲ್ಲು ಹೆಂಗ್ ಒಯ್ದಿತ್ತು, ಫೌಂಡೇಶನ್ ಹೆಂಗ್ ಹಾಕಿದ್ರು, ಪಿಲ್ಲರ್ ಹೆಂಗ್ ಹಾಕಿದ್ರು, ಗ್ಲಾಸ್ ಹೆಂಗ್ ಹಾಕಿದ್ರು, ಗೊಬ್ಬರ ಹೆಂಗ್ ಹಾಕಿದ್ರು. ಬಟ್ ಅದ ಹೇಗ್ ಗೊತ್ತಾ, ಅವ್ರ ಪಾಪ ಮಾಮೂಲಿ ನಾವು ನೀವು ಕಟ್ಟು ಅಂತ ಕಟ್ಟಿಬಿಟ್ರು. ಎಲ್ಲೋ ಒಂದು ಆಲದ ಬೀಜ ಅದು ಹೋಯ್ತು. ಆ ಬೀಜ ಏನ್ ಮಾಡ್ತು ಅಂದ್ರೆ ಭಾರಿ ಚಂದ, ಅದ 4 ಬ್ರಾಂಚ್ ಆಗಿ ಟಿಸುವಳಿ, 4 ಪಿಲ್ಲರ್ಗೆ 4 ಬ್ರಾಂಚಸ್ ಬಂದ್ಬಿಟ್ರು. ಆ ಬ್ರಾಂಚಸ್ ಬೆಳೆದಂಗ ಫೌಂಡೇಶನ್ ಸಹಿತವಾಗಿ ಆ ಅಂದ್ರೆ ಏನಿದ್ರರ್ಥ, ದೇವಸ್ಥಾನ ಮತ್ತು ಆಲದ ಮರ ಎರಡು ಏನಾದ್ರೂ ಒಂದಾಗುತ್ತೆ. ನಿನ್ನ ಬಿಟ್ಟು ನಾ ಇರ್ಲಾರೆ, ನನ್ನ ಬಿಟ್ಟು ನೀನಿರ್ಬೇಡ. ಓ ಗುರುವೇ ಆನಸ್ಲಿ ನೋಡ್ರಿ, ಈಗ ಎಷ್ಟು ಜನ್ಮ ಜನ್ಮಾಂತರಗಳಿಂದ ಎಷ್ಟೊಂದು ವಾಸನಾಮಲ, ಎಷ್ಟೊಂದು ಪ್ರಾರಬ್ಧ, ಎಷ್ಟೊಂದು ವೃತ್ತಿಗಳು ಪ್ರವೃತ್ತಿಗಳು, ಎಷ್ಟೊಂದು ಆಶೆ ಇಚ್ಛೆಗಳು, ಸಾತ್ವಿಕ ರಜಸಿಕ ತಮಸಿಕ ಗುಣಗಳು ಹೊತ್ಕೊಂಡು ಓ ಜೀವಾತ್ಮ ನಿನ್ನ ಬಿಟ್ಟು ನಾನಿರಲಾರೆ, ನನ್ನ ಬಿಟ್ಟು ನೀನಿರಲಾರೆ ಹೊತ್ಕೊಂಡು ಕೂತ್ಬಿಟ್ಟು ಅದನ್ನ ಕಳ್ಕೊಂಬೋದು ಕಷ್ಟ. ಬ್ರಹ್ಮವಿದ್ಯಾ ಭಾರಿ ಸುಲಭ. ಇನ್ನು ಸ್ವಲ್ಪ ಸ್ವಾಮೀಜಿ ಆ ಕಡೆ ಹೋಗಿ ಸರ್ವತ್ತ ಎಲ್ಲಾ ಪ್ರವೃತ್ತಿಗಳು ನೆನಪಿ ಬರ್ತವೆ. ಎರಡೂವರೆ ವರ್ಷ ಹಿಂಗೆ ಮಾತಾಡೋದು, ಅವಾಗಲೇ ಅವು ಕೈ ಬಿಟ್ಟು ಹೋಗ್ತಾರೆ. ಒಂದು ಕಾರ್ನರ್ನೊಳಗೆ ನೀನು 15 ದಿವಸನೋ 20 ದಿವಸನೋ 8 ದಿವಸನೋ ಮನೆ ಬಿಟ್ಟು ಬಂದದ್ದು ಒಂದು ಕಾರ್ನರ್ ಒಂದು ಪ್ಯಾಕೆಟ್ ಒಳಗೆ ಇದು ಶ್ಲಾಘನೀಯ. ಇಷ್ಟು ಸಹಿತ ಯಾರು ಏನು ಮಾಡೋದಿಲ್ಲ, ಅದನ್ನ ನೀವು ಮಾಡಿದ್ರಿ ಅಂತ ತಿಳ್ಕೊಂಡು ಯಾವಾಗಲೂ ಎಚ್ಚಿಡಲಿಕ್ಕಾಗೋದಿಲ್ಲ ನಿಮ್ಮ. ನಾನು ನನ್ನ ಟೀಚಿಂಗ್ ಜಾಬ್ ಮಾಡಲೇಬೇಕು. ನನ್ನ ಟೀಚಿಂಗ್ ಜಾಬ್ ಏನ, ಎಲ್ಲಿ ಎದುಗುತ್ತೀರಿ, ಎಲ್ಲಿ ಬೀಳ್ತೀರಿ, ಎಲ್ಲಿ ಜಾರ್ತೀರಿ, ಎಲ್ಲಿ ಟ್ರ್ಯಾಕ್ ಚೇಂಜ್ ಮಾಡ್ತೀರಿ, ಅದ್ರ ಬಗ್ಗೆ ಕಾಷನ್ ಕೊಡ್ತಾ ಇರೋದು ಯಾರ ಜವಾಬ್ದಾರಿ? ಉಪನ್ಯಾಸಕಾರರ ಜವಾಬ್ದಾರಿ ಅಲ್ಲ, ಗುರುಗಳ ಜವಾಬ್ದಾರಿ. ಉಪನ್ಯಾಸಕಾರರು ಏನ ಅಂತ ಉಪನ್ಯಾಸ ಮಾಡಿ ಹೋಗ್ಬಿಡ್ತಾರ. ನೀ ಜಾರಿದ್ದು ನೋಡಂಗಿಲ್ಲ, ಬಿದ್ದಿದ್ದು ನೋಡಂಗಿಲ್ಲ, ಟ್ರ್ಯಾಕ್ ಚೇಂಜ್ ಮಾಡಿದ್ದು ನೋಡ್ಲಿಕ್ಕೆ ಹೋಗೋದು. ನಮಗೆ ಹಾಕಬೇಕು ಅವ್ನು ಕ್ಲಾಸ್ ಹೋಗಿ ಏನದ ಅದು ಆಗುತ್ತದೆ ಅಂತ ಸುಮ್ಮನೆ ಕೂತ್ಬಿಡ್ತಾರೆ. ಆದ್ರೆ ಗುರುಜಿ ಹಾಗೆ ಮಾಡೋದು, ಅದಕ್ಕೆ ಅವನು ಆಚಾರ್ಯ ತಗಲ್ಲ. ಸೊ ಜನ್ಮ ಜನ್ಮಾಂತರದಿಂದ ಈ ಜೀವಾತ್ಮ ಏನು ಈ ಪ್ರಾರಬ್ಧನ ಹೊತ್ಕೊಂಡು ಬಂದಾನೆ, ಆ ಜೀವಾತ್ಮ ಭಾವವನ್ನು ಕಳ್ಕೊಂಬುದು ಭಾರಿ ಕಷ್ಟ. ಬ್ರಹ್ಮವಿದ್ಯಾ ಸುಲಭವಾಗಿ ಅರ್ಥ ಆಗಿಬಿಡುತ್ತದೆ. ಅಂತಹ ಆ ಬ್ರಹ್ಮವಿದ್ಯಾ ಅನ್ನುವಂತಹ ಶಕ್ತಿಯನ್ನ, ಆ ಬ್ರಹ್ಮವಿದ್ಯಾ ಅನ್ನುವಂತಹ ಉಪದೇಶವನ್ನ ಇವನೇನು ಪಡೆದಿದ್ದಾನೆ, ಪಡಿಬೇಕು ಅಂತ ಬಯಸಿ ಬಂದಿದ್ದಾನೆ, ಅವನ ಉದ್ದೇಶಿಸಿ ಈ ಮಾತನ್ನು ಹೇಳ್ತಾರೆ. ಏನು ಈ ಬ್ರಹ್ಮವಿದ್ಯಾ ಶ್ರದ್ಧಾ ಭಕ್ತಿ ಧ್ಯಾನ ಅನ್ನುವ ಒಂದೇ ಒಂದು ಕೀ ನೋಟ್ ಅಂತ ಕರೀತಾರೆ ಇಂಗ್ಲಿಷ್ ನೋಡಿ. ಇದಕ್ಕೆ ಕೀ ನೋಟ್, ಕೀ ನೋಟ್ ಅಂದ್ರೆ KEY, ಕೀ ನೋಟ್ NOTE, KEY NOTE, ಕೀ ನೋಟ್ ಅಂತಂದ್ರೆ ಇದು ಬೀಜ ಮಾತ್ರವಾದ ಉಪದೇಶ. ಸಮಸ್ತ ಉಪನಿಷತ್ತುಗಳ ಸಾರವಾಗಿ ಬೀಜ ಮಾತ್ರವಾದ ಈ ಉಪದೇಶ ಏನದಂದ್ರೆ, ನೀನು ಬ್ರಹ್ಮ ವಿದ್ಯೆಯನ್ನ ಶ್ರದ್ಧಾ ಭಕ್ತಿ ಜ್ಞಾನದಿಂದ ಪಡೆದುಕೋ. ಬಿಡಿ ಸರ್, ನಾನು ಇಷ್ಟು ಜನ್ಮ ಜನ್ಮಾಂತರದಿಂದ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದೀನಿ, ಮತ್ತೆ ನಮಗೆಲ್ಲ ಆನಂದ, ಭಾರಿ ಆನಂದ, ಆನಂದ ಆನಂದ ಸಿಕ್ಕದ್ ನಮಗೆ. ಹಾಗೆ ಇದು ಕೂಡ ಸಿಗಬಹುದು, ಏನೇನ್ ಮಾಡಿಯಪ್ಪ ನೀನು? ನಾನು ಅನೇಕ ಅನೇಕ ಕರ್ಮಗಳನ್ನು ಮಾಡಿದ್ದೀನಿ. ಜ್ಯೋತಿಷ್ಠ ಹೋಮ, ಅಗ್ನಿಷ್ಠ ಹೋಮ, ಆ ಯಾಗ, ಈ ಯಾಗ, ರಾಜಸೂಯ ಯಾಗ, ಎಲ್ಲಾ ಹೋಮ ಹವನಾದಿಗಳನ್ನು ಮಾಡುತ್ತೇನೆ. ಅವಾಗವಾಗೆಲ್ಲ ನನಗೆ ಆನಂದ ಸಿಕ್ಕದೆ. ಆದ್ದರಿಂದ ಕರ್ಮದಿಂದ ನಾವು ಪಡಿಬಹುದಲ್ಲವೇ, ನ ಕರ್ಮಣ. ಬಹಳ ಸುಂದರವಾದ ಮಂತ್ರ ಇದು. ಸನ್ಯಾಸಿಗಳನ್ನ ಯಾವುದಾದ್ರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಾದ್ರೆ ಈ ಮಂತ್ರ ಹೇಳ್ತಾರೆ. ಪೂರ್ಣ ಕುಂಭ ಸ್ವಾಗತ ಅಂತ ಕರೀತಾರೆ. ನ ಕರ್ಮಣ ಪ್ರಜಯಾಧನೇನ ತ್ಯಾಗೇನೇಕೆ ಅಮೃತತ್ವಮಾನಶು ಪರೇಣನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜದೇತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ತತ್ವಾಃ ಹೇ ಬ್ರಹ್ಮ ಲೋಕೇಷು ಪರಾಂತಕಾಲೇ ಪರಾಮೃತ ಪರಿಮುಚ್ಯಂತಿ ಸರ್ವೇ ದಹರಂ ವಿ ಪಾಪಂ. ಮುಂದೆ ಮುಂದುವರ್ತ ಮುಂದುವರ್ತ ಈಗ ಬರಂಗಿಲ್ಲ, ಮುಂದುವ ವೇದಾಂತ ವಿಜ್ಞಾನ ಸಂಸ್ಥಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ತತ್ವಾಃ ಹೇ ಬ್ರಹ್ಮ ಲೋಕೇಷು ಪರಾಂತಕಾಲೇ ಪರಾಮೃತ ಪರಿಮುಚ್ಯಂತಿ ಸರ್ವೇ. ಇಷ್ಟೇ ಉಪನಿಷತ್ನಲ್ಲಿ ಬರ್ತದೆ. ಏನು ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು? ಅದಕ್ಕಾಗಿ ಒಂದು ಟೆಕ್ನಿಕ್ ಹುಡುಕ್ಬೇಕೀಗ. ಏನು ಟೆಕ್ನಿಕ್? ನೀವು ಮಾಡೋದು ಮಾಡೋಂಗಿಲ್ಲ ಪ್ರಾಕ್ಟೀಸ್, ಟೆಕ್ನಿಕ್ ಹುಡುಕ್ಬೇಕೀಗ. ಮುಂದಿನ ಸಲ ಸ್ವಾಮೀಜಿ ಬಂದಾಗ ಟೂರ್ ಮಾಡ್ಕೊಂಡು ಬರ್ತೇನಲ್ಲ, ಬಂದಾಗ ಇದನ್ನು ಹೇಳಿಬಿಟ್ಟು ಸ್ವಾಗತ ಮಾಡಿ ಕರ್ಕೊಂಡೋಗಿ ಗುರು ಮಂದಿರ ಬಿಟ್ಟು ರಿಟೈರ್ ಆಗ ಆವಾಗಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ. ಅರ್ಥ ಆಗಲಿಲ್ವಾ? ಅದರ್ವೈಸ್ ಯು ಡೋಂಟ್ ಪ್ರಾಕ್ಟೀಸ್, ಐ ನೋ ಇಟ್. ತಲೆ ಮೇಲೆ ಭಾರ ಹಾಕಿದಾಗ ಹೊರ ಹೊರೋದು ಎಲ್ಲರೂ. ಅದಕ್ಕೆ ನೀವು ಏಕಾಂತ ವಾಸ ಮಾಡಿ. ದಿನದಲ್ಲಿ ಒಂದು ಅರ್ಧ ಗಂಟೆ, ಒಂದು ಗಂಟೆ, ಒಂದೂವರೆ ಗಂಟೆ ಏಕಾಂತ ವಾಸ. ಆ ಏಕಾಂತ ವಾಸದಲ್ಲಿ ಸ್ವಲ್ಪ ಪಾರಾಯಣ, ಸ್ವಲ್ಪ ಚಾಂಟಿಂಗು, ಸ್ವಲ್ಪ ಸ್ತೋತ್ರ ಚಾಂಟಿಂಗು, ಚಿಂತೆ ಹಚ್ಚಿಕೊಂಬಂತದ್ದು ಏನ್ ಮಾಡ್ಬೇಕು? ನಿಮ್ಗೇನ್ ಹೇಳ್ತೀರಿ ನೋಡ್ರಿ, ನಾವು ಬಂದೇವಿ ಇಲ್ಲಿ ಕೋರ್ಸ್ಗೆ, ಒಂದು ವಾರದೊಳಗ ದೀಪಿ ಹುಟ್ಟದೆ ಯಾಕಪ್ಪ ಬಿಪಿ ಎದ್ದು? ಎಷ್ಟು ಟೆನ್ಷನ್ ಸ್ವಾಮೀಜಿ, ಏನಿಲ್ಲ ನಮಗ್ ಸಂಸ್ಕೃತ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಏನಿಲ್ಲ, ಏನು ಟೆನ್ಷನ್ ಮಾಡ್ಕೋಬೇಕು. ಅಲ್ಲೇ ನೀವ್ ಏನ್ ಓದ್ಬೇಕಾಗದ, ಏನ್ ಪಾರಾಯಣ ಅಲ್ಲಷ್ಟು ಲಕ್ಷಣ ನ ಕರ್ಮ ನ ಅಷ್ಟು ಲಕ್ಷಣ. ಟೆನ್ಷನ್ ಯಾಕೆ ಆಗ್ತದೆ? ಟೆನ್ಷನ್ ಯಾವಾಗ ಆಗ್ತಂದ್ರೆ ನಕರ್ಮಣ ಓದ್ಬೇಕಾದ್ರೆ ಈ ಮಂತ್ರ ಪೂರ್ತಿ ನಂಗೆ ಬರ್ತದೋ ಇಲ್ಲೋ ಅನ್ನೋ ದೊಡ್ಡ ನ ಕರ್ಮಣ ನ ಪ್ರಜಯ ಧನೇನ ಅಷ್ಟೇ ನೀವು ಮಾಡ್ಕೊತೀವಿ. ಹೇಗೆ ಬರ್ತದೆ ನೋಡ್ತಾರ? ಎಲ್ಲ 97 ಮಾರ್ಕ್ಸ್, 98 ಮಾರ್ಕ್ಸ್, 99 ಮಾರ್ಕ್ಸ್ ತೋತಾರಲ್ಲ ಮಕ್ಕಳು, ಅವ್ರಿಗೆ ಈ ಟೆಕ್ನಿಕ್ ಹೊಂದಿರ್ತಾರೆ. ದೇ ಫೈಂಡ್ ಔಟ್ ದಿಸ್ ಟೆಕ್ನಿಕ್. ನಾನು ಏನು ಓದ್ತೇನೆ ಅಲ್ಲಿ ಮಾತ್ರ ನಿರ್ಲಕ್ಷಿಸಬೇಕು. ಒನ್ ಆಫ್ ದಿ ಟೆಕ್ನಿಕ್ಸ್ ನಿಮಗೂ ಗೊತ್ತು. ಸೊ ಏನಂತಾನೆ, ಕರ್ಮದಿಂದ ಯಾಕೆ ಬಡಿಬಾರ್ದು ನಾನು? ನ ಕರ್ಮಣ ಉಪದೇಶ ಸಾರ್ವ ಕೃತಿ ಮಹೋದಧೌ ಕಥನ ಕಾರಣ. ಎಂತ ದೊಡ್ಡ ಕರ್ಮ ಮಾಡ್ರಿ, ಏನಕ್ಕೆ ಕಾರಣ? ನಾಶವಾಗಲಿಕ್ಕೆ ಕಾರಣ. ಶಾಶ್ವತವಾದ ಫಲ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ನ ಕರ್ಮಣ. ನೀವು ಹೀಗೆಲ್ಲ ನಮಗೆ ಹೆದರಿಸ್ಬೇಡ್ರಿ, ಬ್ಲ್ಯಾಕ್ಮೇಲ್ ಮಾಡಬೇಡ್ರಿ. ನಮಗೂ ಶಾಸ್ತ್ರ ಗೊತ್ತದ, ಅಲ್ಲಿ ಹೇಳಿದ್ದಾರೆ ಅಪುತ್ರಸ್ಯ ಗತಿರ್ನಾಶ. ಮದುವೆ ಆಗ್ಬೇಡ ಅಂತ, ಮದುವೆ ಆಗಿಲ್ಲ ಅಂದ್ರೆ ಸಂತಾನ ಎಲ್ಲಿರ್ತದೆ? ಸಂತಾನ ಇಲ್ಲ ಅಂದ್ರೆ ಸದ್ಗತಿ ಹೆಂಗ್ ಸಿಗ್ತದೆ? ಸದ್ಗತಿ ಇಲ್ಲ ಅಂದ್ರೆ ಮೋಕ್ಷ ಹೆಂಗ್ ಸಿಗ್ತದೆ? ಅದರಿಂದ ಮೋಕ್ಷ ಬೇಕಂದ್ರೆ ಸದ್ಗತಿ ಹೊಂದಬೇಕು, ಸದ್ಗತಿ ಹೊಂದಬೇಕಂದ್ರೆ ಪುತ್ರ ಸಂತಾನ ಬೇಕು. ಪುತ್ರಿ ಅಲ್ಲ ಮತ್ತೆ, ಪುತ್ರ ಸಂತಾನ. ಪುತ್ರ ಸಂತಾನ ಬೇಕು ಅಂದ್ರೆ ಮದುವೆ ಆಗ್ಬೇಕು. ನೀವು ಏನೋ ಸರ್, ನಾವು ಸ್ವಲ್ಪ ಫ್ರೀ ಇದ್ದೇವೆ ಅಂತೇಳಿ ಬ್ರಹ್ಮಚಾರಿ ಇದ್ದಾಗ ಎಲ್ಲಕರ ಬಂದು ಕೂಡಿಸ್ಬಿಟ್ರಿ. ನಮಗೇನ ಇಲ್ಲಪ್ಪ, ಅದು ಹಂಗಿಲ್ಲ ನೋಡ್ರಿ. ಸುಮ್ಮನೆ ಮಾತಾಡೋದು ಬೇಡ. ನಾವು ನಿಮಗೆ ಶಾಸ್ತ್ರ ಪ್ರಮಾಣವನ್ನ ಕೂಡ ನಾವು ತೋರಿಸ್ಕೊಟ್ಟೀವಿ. ಆದ್ದರಿಂದ ಮದುವೆ ಆಗಿ ಸಂತಾನ ಆಗಲೇಬೇಕು, ಅವಾಗಲೇ ಮೋಕ್ಷ ಸಾಧ್ಯ. ನ ಪ್ರಜಯ, ಎರಡನೇ ವಾಕ್ಯ ಏನು? ಪ್ರಜಯ ನ ಕರ್ಮಣ ನ ಪ್ರಜಯ ನ ಇನ್ಫ್ಯಾಕ್ಟ್ ಮಕ್ಕಳಾದವರಿಗೆ ಜಲ್ದಿ ಮೋಕ್ಷ ಆಗುತ್ತದೆ ಅಂತ ನಿಮ್ಮ ಸಿದ್ಧಾಂತ ಆಗಿದ್ರೆ ಮೇಘಾಲಯದ ಎಲ್ಲಾ ಪಾದಕರಿಗೂ ಜಲ್ದಿ ಜಲ್ದಿ ಮೋಕ್ಷ ಆಗ್ತದೆ. ಯಾಕಂತಂದ್ರೆ ಹದಿನಾರು ಮಕ್ಕಳು ಕೈ ಹದಿನಾರು ಮಕ್ಕಳು ಎಲ್ಲ ಚರ್ಚಿನಾಗ ಹೋಗಿ ಕೂತಿರ್ತಾರೆ. ಕೊಯ್ಯ ಕೊಯ್ಯ ಕೊಯ್ಯ, ಅವಕ್ಕೆ ಚರ್ಚ್ ಅಂದ್ರೆ ಏನು ಗೊತ್ತಿಲ್ಲ, ದೇವಸ್ಥಾನ ಅಂದ್ರೇನು ಗೊತ್ತಿಲ್ಲ, ದೇವರಂದ್ರೆ ಗೊತ್ತಿಲ್ಲ, ಗುರುಗಳಂದ್ರೆ ಗೊತ್ತಿಲ್ಲ, ಧರ್ಮ ಅಂದ್ರೆ ಗೊತ್ತಿಲ್ಲ, ಜಾತಿ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರುವ ಒಂದ ತಾಟ ಪಾಟ ತಾಟ ಪಾಟ ತಾಟ ಪಾಟ ಅಡ್ಡ ನಡೀತಾರ. ನಾವು ಹಿಂಗ್ ಉದ್ದ ನಡೀತೀವಲ್ಲ, ಅವ್ರು ಹಿಂಗ್ ನಡೀತಾರೆ. ಈ ಸೊಂಟದಿಂದ ಮೇಲಿನ ಭಾಗ ಮಾತ್ರ ಎತ್ತರ ಇರ್ತದೆ, ನಾರ್ಮಲ್ ಆಗಿ ಸೊಂಟದಿಂದ ಕೆಳಗೆಲ್ಲ ಸಣ್ಣ ಇರ್ತದೆ. ಅವ್ರ ಫಿಸಿಕ್ ಬೇರೆ, ಅವ್ರ ಶರೀರದ ರಚನೆನೇ ಬೇರೆ. ಅಂಥ ಮಕ್ಕಳನ್ನ ತಂದು ನಾವು ಇಟ್ಕೊಂಡಿದ್ವಿ ಕೊಳ್ಳುವಾರದಿಂದ. ನಾ ತಂದು ಈ ಗೋಡೆ ಮೇಲೆ ನಡೆಯೋದು ನಡ್ಬಿಡ್ತಾವ, ಹಿಂದೆ ಮುಂದೆ ನೋಡೋಂಗಿಲ್ಲ ಎಷ್ಟಾಗ್ತದ ಏನದ, ನಾವು ಎಲ್ಲಿ ಬೀಳ್ತೀವಿ ಬೀಳಸ ಏ ಹೊಳ್ಳ ಮಳೆ ನೋಡ್ಲಿಕ್ಕೆ ಹೋಗ್ಬಿಡ್ರು ಅಂತ ಬಿಡ್ತಾವ. ಭಾರಿ ಜಲ್ದಿ ಮೋಕ್ಷ ಆಗ್ತದ ನೋಡಿ, ಯಾಕಂದ್ರೆ 16 ಸಂತತಿ ಇದೆ, ಪ್ರಜೆಗಳ ರಾಶಿ ಇದೆ. ಇಲ್ಲಪ್ಪ, ನ ಕರ್ಮಣ ನ ಪ್ರಜಯ ಧನೇನ ಐಶ್ವರ್ಯವನ್ನ ಸಂಗ್ರಹ, ಐಶ್ವರ್ಯದ ಸಂಗ್ರಹದಿಂದ ಮೋಕ್ಷವನ್ನು ಪಡಿಬಹುದಲ್ವೋ? ಇಲ್ಲ. ಐಶ್ವರ್ಯ ಸಂಗ್ರಹದಿಂದ ಮೋಕ್ಷ ಪಡಿಬೇಕಾಗಿತ್ತಂದ್ರೆ ಯಾರ್ಯಾರು ಹಣ ಸ್ವಿಸ್ ಬ್ಯಾಂಕ್ ನೋಡಿದೆ ಅವರಿಗೆಲ್ಲ ನೋಡಿ ಎಷ್ಟು ಹಣ ಕೊಡಿಟ್ಟಾರೆ. ನ ಧನೇನ, ಆ ನ ಹಾಕೋಬೇಕಲ್ಲೇ, ಅನ್ನ ಇಲ್ಲ ಹುಡುಕಾಡ ನೋಡೋಣ ಎರಡನ. ಹಾ, ಧನೇನ ನ, ಧನೇನ ಅದು ವಿಭಕ್ತಿ ಪ್ರತ್ಯಯ ಇತ್ತಲ್ಲ, ಧನೇನ ನ ಕರ್ಮಣ ನ ಪ್ರಜಯ ನ ಧನೇನ ನ, ಈ ಬರೀ ನಕಾರಾತ್ಮಕ ಉಪದೇಶ ಕೊಡ್ತದೆ, ಸಕಾರಾತ್ಮಕ ಕೊಡ್ರಿ, ಸ್ವಲ್ಪ ಸಕಾರಾತ್ಮಕ ಬೇಕಾ ಕೊಡ್ತೇವಪ್ಪ. ಏನು ಶಾಗೆ ನೈಕೆ ತ್ಯಾಗೇನ ಏಕೆ, ಒಂದೇ ಒಂದು ಮಾರ್ಗ ಇರೋದು ಮೋಕ್ಷಕ್ಕೆ, ಆತ್ಮಜ್ಞಾನ ಬ್ರಹ್ಮವಿದ್ಯ, ಜ್ಞಾನದಿಂದಲೇ ಮೋಕ್ಷ. ಈ ಜ್ಞಾನ ನನಗೆ ಸ್ಪಷ್ಟವಾಗಬೇಕಾಗಿದ್ದಲ್ಲಿ ನನ್ನ ಅಂತಃಕರಣವು ಸಮಸ್ತ ಕಲ್ಮಶಗಳಿಂದ ಮುಕ್ತವರು. ನನ್ನವರು, ಬೇರೆಯವರು, ನಮಗೆ ಸೇರಿದವರು, ಅವ್ರಿಗೆ ಸೇರಿದವರು, ಜಾತಿ, ಕುಲ, ಗೋತ್ರ, ಭೇದಗಳು, ಅವುಗಳಿಂದ ನನ್ನ ಅಂತಃಕರಣವು ಮುಕ್ತವರು. ಅರ್ಥಾತ್ ಅಷ್ಟು ಪ್ರಬುದ್ಧವಾಗಿರಬೇಕು, ನನ್ನ ಮನಸ್ಸು ಬುದ್ಧಿಗಳು ಅಷ್ಟು ವಿಕಾಸಗೊಂಡಿರಬೇಕು. ಆನೆಸ್ಟ್ ಹೇಳ್ತೇನೆ ನಾನು ನಿಮಗೆ ವ್ಯಾಪಕವಾಗಿ, ನಾವು ಹೊರಗೆ ಎಷ್ಟು ನಗ್ತಿರ್ಬೋದು, ಹೊರಗೆ ಎಷ್ಟೇ ಗಳಿಸಿರ್ಬೋದು, ಹೊರಗೆ ಎಷ್ಟೇ ನಮ್ಮ ಹೆಸರು ಪ್ರಸಿದ್ಧಿ ಇರ್ಬೋದು, ಅದರ ಪ್ರಾಮಾಣಿಕವಾಗಿ ಒಳಗೆ ಎಣಿಕೆ ನೋಡೋಣ ಅಂತ ನಮ್ಮ ಮನಸ್ಸು ಬುದ್ಧಿಗಳು ಮುದುಳಿಬಿಟ್ಟ, ನಮ್ಮ ಹೃದಯ ಮುದುಡಿ ಬಿಟ್ಟದು. ಆ ಮುದುಡಿದ ಹೃದಯ ಅರಳಬೇಕು, ಅದು ವಿಕಾಸ ಆಗ್ಬೇಕು. ಇನ್ನೊಂದು ಅರ್ಥದಲ್ಲಿ ಪ್ರಬುದ್ಧವಾಗಬೇಕು. ಆವಾಗ ಈ ಬ್ರಹ್ಮವಿದ್ಯೆ ಹೊರತುಪಡಿಸಿ ಉಳಿದ ವಿಷಯದಲ್ಲಿ ಮೋಹವನ್ನ, ಅಟ್ಯಾಚ್ಮೆಂಟ್ ಅನ್ನ ಬಿಟ್ಟುಕೊಡ್ಲಿಕ್ಕೆ ಏನು ಅನಿಸೋದಿಲ್ಲ. ಏಕೆ? ನಿನ್ನ ಮನಸ್ಸು ಬುದ್ಧಿಗಳು ಅಷ್ಟು ಬೆಳೆದಿದ್ದು ಏನು ಅನಿಸೋದಿಲ್ಲ. ಹಾಗೆ ರಿಯಲ್ ತ್ಯಾಗ, ಸಮಸ್ತ ಮೋಹಗಳಿಂದ ಬಿಡುಗಡೆ. ತ್ಯಾಗ ಅಂದ್ರೆ ಎಲ್ಲ ಪ್ರಕಾರದ ಮೋಹಗಳಿಂದ ಬಿಡುಗಡೆ, ಬಂಧುರಾದಿಗಳಲ್ಲಿಯ ಮೋಹ, ಮಿತ್ರರಲ್ಲಿಯ ಮೋಹ, ವ್ಯಾವಹಾರಿಕ, ಲೌಕಿಕ ಮತ್ತು ವೈದಿಕ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಾವು ಮೋಹರಹಿತರಾಗಿರ್ತಕ್ಕಂಥ. ಇನ್ನು ಕೆಲವರು ಸಹಜವಾಗಿಯೇ ವಿಕಾಸಗೊಂಡಿರ್ತಾರೆ, ಸಹಜವಾಗಿಯೇ ಪ್ರಬುದ್ಧರಾಗಿರ್ತಾರೆ. ಕೆಲವರು ಸಂಸ್ಕಾರಗಳ ಪರಿಸರದಲ್ಲಿ ವಿಕಾಸಗೊಂಡಿರ್ತಾರೆ. ಇದು ನಮ್ಮ ಸ್ವಾತಿ ಇದೆ ನೋಡಿ, ಸ್ವಾತಿ ಅದನ್ನು ಸರ್ ಪರಿಸರ ಆಗಿದೆ, ಆ ಪರಿಸರದಿಂದಾಗಿ ಅವರು ವಿಕಾಸಗೊಂಡ್ಬಿಡ್ತಾರೆ. ನೋಡು ನಿಂಗೆ ಭಾರಿ ಕೆಂಪು ಬಂದದ ಸ್ವಾಮೀಜಿ ಬಂದಾರ, ನೀ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಸ್ವಾಮೀಜಿಗೆ ಕೆಂಪು ಬರ್ತದೆ, ಮತ್ತೆ ಕ್ಲಾಸ್ ನಿಂತು ನೀ ಹೋಗ್ಬಾ. ಮೂರು ಸ್ವಲ್ಪ ಬಂದೇ ಇಲ್ಲ ನಾನು, ಏನು ವಿಕಾಸಪ್ಪ ಇದು ಪರಿಸರ, ಒಳ್ಳೆ ಟೀಚರು, ಒಳ್ಳೆ ಮಾತಾಡಿ, ಒಳ್ಳೆ ಮಾರ್ಗದರ್ಶಕರು. ಇನ್ನು ಕೆಲವು ಮಂದಿ ಸಹಜವಾಗಿ ವಿಕಾಸಗೊಂಡಿರ್ತಾರೆ, ಕೆಲವು ಮಂದಿ ಪರಿಸರದಿಂದ ವಿಕಾಸಗೊಳ್ತಾರೆ, ಕೆಲವು ಮಂದಿ ಪರಿಸರ ಕೆಡಸಲಿಕ್ಕೆ ಎಷ್ಟು ವಿಕಾಸ ಆಗಬೇಕು ಅದು ವಿಕಾಸ. ಏನಪ್ಪ ನಿನ್ನದು ಬದಲಾವಣೆ, ಮೊದಲಿಗಿಂತ ಈಗ ಜಾಸ್ತಿ ಕೆಟ್ಟದ್ರಿ ಆಶ್ರಮ, ಅದೇ ಇಷ್ಟೊಕ್ಕೆ ಸಹಜವಾಗಿ ವಿಕಾಸಗೊಂಡಿಯೋ, ಪರಿಸರ ಮತ್ತು ಮಾರ್ಗದರ್ಶನದಿಂದ ವಿಕಾಸಗೊಂಡಿಯೋ, ವಿಕಾಸ ಆಗುವಿಕೆಯಲ್ಲಿ ಅವು ಪಾತ್ರ ವಹಿಸಿದ್ದರೂ ಕೂಡ ಅವು ಗೌಣ ಆಗ್ತವೆ. ಪ್ರಮುಖವಾದ ವಿಷಯ ಏನು ಅಂತಂದ್ರೆ ನೀನು ವಿಕಸಿತನಾಗಬೇಕು. ಯು ಶುಡ್ ಬಿ ಎ ಮೆಚ್ಯೂರ್ಡ್ ಪರ್ಸನ್. ನಿನ್ನ ಮೂರನೇ ಭಾಗ ಆಗ್ತೀನಿ ವಿಕಾಸಗೊಳ್ಳ ಬಹಳ ಸಂಚಂದದ ಇದು. ನೀನು ಪ್ರಬುದ್ಧನಂತೆ ಆಕ್ಟಿಂಗ್ ಮಾಡು, ನೀ ಪ್ರಬುದ್ಧನಾಗುತ್ತೆ. ಹಿಂಗಂದ್ರೆ ಏನು, ಹಿಂಗಂದ್ರೆ ಏನು, ಇದು ಅಂದ್ರೆ ಏನು, ಇಲ್ಲಿ ಇಷ್ಟು ಮಾತಾಡೋದಂದ್ರೇನು, ಇಷ್ಟು ಮಾತಾಡಬಾರ್ದು ಅಂದ್ರೇನು, ಇಷ್ಟು ಮಾಡೋದು ಅಂದ್ರೇನು, ಇದನ್ನು ಮಾಡಬಾರ್ದು ಅಂದ್ರೇನು ಅಂತ ನೀ ಲೆಕ್ಕ ಹಾಕೋದು ಕೂತ್ಕೊಂಡ್ರೆ ನೀ ಪ್ರಬುದ್ಧನೇ ಆಗೋದಿಲ್ಲ. ಮತ್ತೇನ್ ಮಾಡ್ಬೇಕು, ಪ್ರಬುದ್ಧನಂತೆ ನಡ್ಕೋಬೇಕು. ಅಲ್ಲಿ ಹುಡುಗಿದ್ದ ಗೋಪದ ನಿನ್ನ ಮನೆ ಬಂದಿರ ಅವ, ಯಾವ ಪ್ರೈಮ್ ಮಿನಿಸ್ಟರ್ಗೆ ಏನು ಕಮ್ಮಿ ಇಲ್ಲ ಅವ. ಈಗ ಈಗ ಎಲ್ಲ ನೋಡು ಸ್ವಾಮೀಜಿ ಬರ್ತಾ ಇದ್ದಾರೆ, ತಾ ಮಾಡಂಗಿಲ್ಲ ನನ್ನ ಮಗ ಫೆಲೋ ಎಲ್ಲ ಮಂದಿ ಕೇಳ್ತಿರ್ತಾನ. ಏನು ಎಲ್ಲ ಜೋರು ಮಾಡ್ತೀಯ? ಹೌದ್ರಿ ಸ್ವಾಮೀಜಿ, ಜೋರು ನನಗೆ ಹೌದ್ರಿ ಸ್ವಾಮೀಜಿ. ಏನು ಕೆಲಸ ಮಾಡಿದ್ರು ಅಲ್ಪ ಅವ್ರ ಮಾಡಲಿ ಮಾಡದಲ್ಲಿ ಗುರುಜಿ ಇರ್ತಾರೆ, ಮಾತಾಡ್ತಿರ್ತಾರೆ, ಹೇಳ್ತಾರೆ. ನಂಗೆ ಹೇಳ್ರಿ, ಇವ್ರು ಹೇಳೋದು ಹೇಳ್ರಿ. ಆನೆಸ್ಟ್ ಐ ಟೆಲ್ ಯು, ಅವ ಏನಿಗೆ ಆಕ್ಟಿಂಗ್ ಮಾಡ್ಲಿಕ್ಕಿರ್ತಾನ? ಹಿ ಇಸ್ ನಾಟ್ ಎ ಪ್ರಭುತ್ವ, ಹಿ ಇಸ್ ನಾಟ್ ಎ ಗ್ರೋನ್ ಅಪ್ ಬಾಯ್. ಆದ್ರೆ ಗ್ರೋನ್ ಅಪ್ ಬಾಯ್ ಅಂತ ಅವ್ ನಡ್ಕೊಳಿಕ್ಕಿರ್ತಾನ, ಮಾನಿಟರ್ ತರ ಮಾಡ್ಲಿಕ್ಕಿರ್ತಾನ. ಅವ್ ಒಂದ್ ದಿವಸ ಮಾನಿಟರ್ ಆಗಿ ಬಿಡ್ತಾನ, ಒಂದ್ ದಿವಸ ಅವ್ನ ಪ್ರಭುತ್ವನಾಗಿ ಬೆಳೆದ್ ನಿಂತು. ರಿಲೇಟಿವ್ಲಿ ಲೌಕಿಕವಾದ ಹಂಗೆ ನಾವು ಸಾಧು ಸ್ವಂತರ ಇದ್ದೇವಲ್ಲ, ನಾವು ಬ್ರಹ್ಮಚಾರಿಗಳಿದ್ದೇವಲ್ಲ, ನಾವು ಸಾಧಕರಿದ್ದೇವಲ್ಲ, ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಪ್ರಬುದ್ಧರು ಅಂತ ನಡ್ಕೋಬೇಕು. ಆಕ್ಟಿಂಗ್ ಮಾಡ್ರಿ, ನೀವು ಒಳಗೆ ನೀವು ಅಚ್ಚಳಿಯಾಗೇ ಇರಿ. ಯಾರು ಚಂದ್ರಗುಪ್ತ, ಚಂದ್ರಗುಪ್ತ ಹಾಗೆ, ಮತ್ತೆ ಇನ್ಯಾರ ಚಂದ್ರಗುಪ್ತ ಹಾಗೆ, ಚಂದ್ರಗುಪ್ತ ಸಾಮ್ರಾಟ ಚಂದ್ರಗುಪ್ತ. ಅವನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸಮ್ರಾಟನ ಪಾತ್ರ ವಹಿಸ್ತೀವಿ. ಬರೀ ಹಂಗೆ ಅಂಗಳದಾಗ ಎಲ್ಲಾದ್ರೂ ಸೇರಿಸಿ, ನಿನ್ನ ಮಂತ್ರಿ ಆಗ, ನಿನ್ನ ಪ್ರಜೆ ಆಗ, ನೀನು ಹಿಂಗ ನ್ಯಾಯ ತಗೊಂಬ, ನಾನು ರಾಜ ಆಗಿ ಕೂಡ್ತೀನಿ, ನಾನು ನ್ಯಾಯ ಬಗೆಹರಿಸ್ತೀನಿ ಅಂತ. ಬರೀ ಇಂಥದ ಆಟ ಅವನು. ಆನೆಸ್ಟ್ ಯು ಆಕ್ಟ್ ಲೈಕ್ ಎ ಸಾಧು ಆನ್ ಯು ದಿ ವಂಡರ್ಫುಲ್ ಸಾಧು. ಟ್ರೂ, ನಾ ಇದು 100% ಗ್ಯಾರಂಟಿ ಕೊಡ್ತೀನಿ. ಸ್ವಾಮೀಜಿ ಬಹಳ ಚಂದ, ಯು ಆಕ್ಟ್ ಲೈಕ್ ಸ್ವಿಮ್ಮಿಂಗ್, ಯು ಲರ್ನ್ ಸ್ವಿಮ್ಮಿಂಗ್. ಹೌದಾ? ಈಜನ್ ಈಜು ನಾಟಕ ಮಾಡು, ನೀ ಈಜು ಸುಮಾರು ಏನು ಈಜು ಕಲ್ತು ಆಮೇಲೆ ಈಜ್ತ. ಈಜು ಕಲ್ತು ಯಾರು ಈಜೋದಿಲ್ಲ, ಹೆಂಗಿರ್ತಾರೆ? ನೀರು ಕುಡಿದ್ರೂ ಚಿಂತಿಲ್ಲ, ಸತ್ರೂ ಚಿಂತಿಲ್ಲ, ಮುಳುಗಿದ್ರೂ ಚಿಂತಿಲ್ಲ, ಮೊದಲು ಬೀಳ್ದು ಬಿದ್ದು ಏನ್ ಮಾಡ್ಬೇಕು? ಅವ್ರು ಹೇಳ್ಕೊಟ್ಟಿರ್ತಾರ, ಅಲ್ಲೇ ಹೇಳ್ಬಿಡ್ತಾರ, ಕೈ ಬಡಿ, ಕಾಲ್ ಬಡಿ, ಕೈ ಬಡಿ, ನೀರು ಕುಡಿಬೇಡ, ಮುಖ ಮೇಲತ್ತು ಅವ್ರು ಹೇಳ್ತಾರೆ. ನೀನು ಅಷ್ಟು ಮಾಡ್ತಾ ಹೋಗ್ಬೇಕು. ನಿಂಗೇನು ಬರ್ತಾ ಇಲ್ಲ, ಬಂತಿಲ್ಲ, ಬಂತು ಹೆಂಗ್ ಬಂತು, ಬರಂಗಿಲ್ಲ ಬರಂಗಿಲ್ಲ ಅನ್ಕೋತ. ಯು ಆಕ್ಟ್ ಸೈಕ್ಲಿಂಗ್, ಯು ಸೈಕಲ್ ದಿ ಸೈಕಲ್, ಸೈಕಲ್ ಕಲ್ತು ಆಮೇಲೆ ಸೈಕಲ್ ಹತ್ತುತ್ತಾರ. ನಮ್ಮ ಭಾಷೆಗಳು ಅಷ್ಟೇ, ಕನ್ನಡ ಮರಾಠಿ ತೆಲುಗು ಈ ಭಾಷೆಗಳಿದೆಲ್ಲ ಭಾಷೆಗಳ ಕಲಿತು ಆಮೇಲೆ ಮಾತಾಡಿದ್ರು. ಏನು ಮಾತಾಡ್ತಾ ಮಾತಾಡ್ತಾ ಭಾಷೆ ಬರುತ್ತೆ ನೋಡಿ, ಎಲ್ಲ ಆಕ್ಟಿಂಗ್. ಇಡೀ ಸಂಸಾರ ಪೂರ್ತಿ ಬರೀ ನಟನೆ, ಸುಲತ್ನಾಗಿ ಯಾಕೆ ಮಾಡಬಾರ್ದು ನಟನೆ? ಹೆಂಗೂ ನಟನೆ ಮಾಡಬೇಕು, ಏನು ಮಾಡೋದೇ ಮಾಡ್ತೀವಿ, ಚಂದನೇ ಮಾಡೋಣ. ಸಾಧು ಸಂತರು, ಸಾಧಕರು, ಬ್ರಹ್ಮಚಾರಿಗಳು ತ್ಯಾಗದ ನಾಟಕ ಮಾಡಿ ನೀವೆಲ್ಲ ಮಾಡಿದ್ದೇನೆ, ಈಗ ನೀವೆಲ್ಲ ಮಾಡಿದ್ದೇನು ಮಾರಯ್ಯ, ತ್ಯಾಗದ ನಾಟಕ ಮಾಡಿದ್ ನೀವು. ಎಲ್ಲೋ ಮೂಲೆ ಒಂದು ಗಂಟೆ ಹಾಕಿಟ್ಟಿರಿ, ನೀವು ನನ್ನ ಮುಂದೆ ಹೇಳೋದಿಲ್ಲ, ಟೈಮ್ ಬಂದಾಗ ಹೇಳುತ್ತೀರಿ, ಟೈಮ್ ಬಂದಾಗ ಹೇಳುತ್ತೀರಿ. ಸ್ವಾಮೀಜಿ ಒಳ್ಳೆಯವ್ರ, ಹಂಗೆಲ್ಲ ಬೇಜಾರು ಮಾಡೋದು ಯಾಕೆ ಅಂತ ಆಮೇಲೆ ಹೇಳುವಂತೆ. ಬಟ್ ಸ್ಟಿಲ್ ಐ ಅಪ್ರಿಷಿಯೇಟ್ ಇದ್ರ ಬಗ್ಗೆ ನಾನು ತಾತ್ಪರ್ಯ ಏನು ಅಂತಂದ್ರೆ, ತ್ಯಾಗ ಅಂದ್ರೆ ತೂರೋದಲ್ಲ, ಎಸ್ಯೂಸ್ ಅಲ್ಲ, ತಾತ್ಸಾರ ಮಾಡೋದಲ್ಲ, ತುಚ್ಛ ಮಾಡೋದು ಅಲ್ಲ. ತ್ಯಾಗ ಅಂದ್ರೆ ಬೀಜವಾಕ್ಯ ಮೋಹದಿಂದ ನಿವೃತ್ತಿ ಆಗುತ್ತೆ, ಅಟ್ಯಾಚ್ಮೆಂಟ್ ಇಟ್ಕೋಬೇಕು, ವಿವೇಕದಿಂದ ವಿಚಾರದಿಂದ. ತ್ಯಾಗೇ ನೈಕಿ ನ ಕರ್ಮಣ ಅಂದ್ರೆ ಕರ್ಮಣ ನ ಪ್ರಜೆಯ ನ ಧನೇನ ನ ಯಾವುದರಿಂದ, ತ್ಯಾಗದಿಂದ, ಮೋಹ ತ್ಯಾಗದಿಂದ. ತ್ಯಾಗದಿಂದ ಏನ್ ಸಿಗ್ತದ್ರಿ? ಅಮೃತತ್ವಂ ಆನಶುಹು, ಆನಶುಹು ಪಡೆಯುತ್ತೀಯ. ಏನನ್ನು ಪಡೆಯುತ್ತೀಯ? ಅಮೃತತ್ವವನ್ನು ಹೊಂದುತ್ತೀಯ. ಅಮೃತತ್ವ ಮರಣರಹಿತವಾದ ಅತ್ಯಂತ ಸುಖದ ತೀರಲಾರದ ಸುಖದಾಯಕವಾದ ಅಮೃತತ್ವವನ್ನು ನೀನು ಹೊಂದುತ್ತೀಯ. ಹೇಗಿರ್ತದೆ ಅಮೃತತ್ವ? ಪರೇಣ ನ ಆಕಂ, ಪರೇಣ ನ ಆಕಂ, ಶಬ್ದ ನೋಡ್ಕೊಡು. ಕಂ ಅಂದ್ರೆ ದುಃಖ, ಸಾರಿ ಕಂ ಅಂದ್ರೆ ಆನಂದ ಸುಖ, ಕಂ ಅಂದ್ರೆ ಸುಖ. ಆನಂತರ ಆಕಂ, ಯಾರಪ್ಪ ಅದು? ಕಂ ಅಂದ್ರೆ ಸುಖ, ನ ಕಂ ಆಕಂ, ಆಕಂ ಅಂದ್ರೇನು? ನ ಕಂ ಆಕಂ ಅಂದ್ರೇನು? ನ ಕಂ ಸುಖವಲ್ಲದೆ ಇದ್ದದ್ದು ದುಃಖ ಅಂತ ಅರ್ಥ ಆಯ್ತಾ? ಪರೇಣ ಈಗೇನಾಯ್ತು? ನ ಕಮ್ ಆಯ್ತು ಈಗ ಅಂದ್ರೆ ದುಃಖ ಆಯ್ತು. ಆಮೇಲೆ ಮತ್ತೊಂದು ಪರೇಣ ನ, ಪರೇಣ ನ ಆಕಂ, ಪರೇಣ ನ ಆಕಂ. ಆಕಂ ಅಂದ್ರೆ ನ ಕಂ ಆಕಂ, ಆ ಆಕಂಗೆ ಇನ್ನೊಂದನ್ನ ಸೇರಿಸೋದು. ನ ಆಕಂ ಅಂದ್ರೆ ಸುಖ, ಪರೇಣ ನಾಕಂ, ನಾಕಂ ಅಂದ್ರೆ ಸ್ವರ್ಗ. ಏನಪ್ಪ ನಾಕಂ ಅಂದ್ರೆ ಸ್ವರ್ಗ? ಇನ್ನೊಂದು ಕಡೆ ಇಲ್ಲಿ ಅರ್ಥ ಹೇಗೆ ಹುಡುಕಿದೀವಿ ಈಗ? ಕಂ ಸುಖ, ನ ಕಂ ಆಕಂ ದುಃಖ, ನ ಆಕಂ ಸುಖ. ನೆಗೆಟಿವ್ ನೆಗೆಟಿವ್ ಡಬಲ್ ನೆಗೆಟಿವ್. ಪರೇ ನನಾಕಂ, ಪರೇ ನನಾಕಂ ಅತ್ಯಂತ ಹೆಚ್ಚಿನ ಸ್ವರ್ಗ, ಅತ್ಯಂತ ಹೆಚ್ಚಿನ ಸುಖ, ತೀರಲಾರದ ಸುಖ, ಅನಂತ ಸುಖ, ಶಾಶ್ವತವಾದ ಸುಖ. ನೀವು ಶಬ್ದಗಳನ್ನ ಹಾಕಬಹುದು. ಪರೇ ನನಾಕಂ, ಇದು ಎಲ್ಲೋ ಇದೆ ಅಂತ ಹುಡುಕಿದ್ರೆ ಸಿಗೋದಿಲ್ಲ. ಅದು ಎಲ್ಲಿದೆ? ನಿಹಿತಂ ಗುಹಾಯ. ಪರೇ ನನಾಕಂ ನಿಹಿತಂ ಗುಹಾಯ. ಗುಹಾ ಅಂದ್ರೆ ಅಂತಃಕರಣ. ಗುಹಾಯಾಮ್ ಅಂತಃಕರಣದಲ್ಲಿ, ಗುಹಾ ವಾಸಿಸಿದೆ, ಅಂತಃಕರಣದಲ್ಲಿ ವಾಸಿಸಿದೆ. ನಿಹಿತಂ ಗುಹಾಯಾಮ್ ಅಂತಃಕರಣದಲ್ಲಿ ವಾಸಿಸಲ್ಪಟ್ಟಂತಹ ಯಾವುದು? ಈ ತೀರಲಾರದ ಸುಖ, ಅನಂತ ಸುಖ, ಆನಂದ ಎಲ್ಲಿ ವಾಸಿಸಿದೆ? ಅಂತಃಕರಣದಲ್ಲಿ ವಾಸಿಸಿದೆ. ನಿಹಿತಂ ಗುಹಾಯ. ಆ ಅಂತಃಕರಣದಲ್ಲಿ ಅಂತಹದ್ದೇನು ಇಂತಹ ಅನಂತ ಸುಖವನ್ನ ಸಹಕರಿಸ್ಕೋಬೇಕಾದ್ರೆ ಅಲ್ಲಿ ಏನು ಹೇಗೆ ಸಾಧ್ಯ? ಅವ್ರು ಹೇಳ್ತಾರೆ, ನಿಹಿತಂ ಗುಹಾಯ ಪರಮೇ ವ್ಯೋಮನ್, ಪರಮೇ ವ್ಯೋಮನ್. ಎಲ್ಲ ಕಲ್ಮಶಗಳಿಂದ ರಹಿತವಾದ ಆಕಾಶವು ಹೇಗೋ ಹಾಗೆ ಈ ಶುದ್ಧ ಅಂತಃಕರಣವು ಇರುತ್ತದೆ. ಐ ರಿಪೀಟ್, ಪರಮೇ ವ್ಯೋಮನ್. ವ್ಯೋಮನ್ ಅಂದ್ರೆ ಆಕಾಶ, ಪರಮೇ ಅಂದ್ರೆ ಹೆಚ್ಚಿನ ಆಕಾಶ, ಆಕಾಶಕ್ಕಿಂತ ಸೂಕ್ಷ್ಮ. ಆ ಆಕಾಶಕ್ಕಿಂತ ಸೂಕ್ಷ್ಮ ಅನ್ನೋದನ್ನ ನಾನು ಹೇಗೆ ತೋರಿಸ್ತಾ ಇದ್ದೇನೆ ನಿಮಗೆ? ಯಾವುದೇ ಕಲ್ಮಶಗಳಿಂದ ಸ್ಪರ್ಶಿತವಾಗದೆ, ಯಾವ ಗುಣಗಳಿಂದಲೂ ಕೂಡ ಅದು ಕಲುಷಿತವಾಗದೆ, ಅತ್ಯಂತ ಸೂಕ್ಷ್ಮ ಮತ್ತು ಅತಿ ಶುದ್ಧವಾಗಿದ್ದರಿಂದಾಗಿ ಅದನ್ನು ಪರಮೇ ವ್ಯೋಮನ್ ಅಂತ ಕರೆದಿದ್ದಾರೆ. ಅಂತಹ ಪರಿಶುದ್ಧವಾದ ಹೆಚ್ಚಿನ ಆ ಆಕಾಶದಂತಿರುವಂತಹ ಆ ಹೃದಯದ ಒಳಗೆ ನಿಹಿತಂ ವಾಸಿಸಿದೆ. ಏನು? ಈ ಪರೇಣ ನಾಕಂ ಇದು ವಾಸಿಸಿದೆ, ಆ ಶುದ್ಧ ಅಂತ ಕರೆದು. ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತಿ. ಅತ್ಯಂತ ಬ್ರೈಟ್, ಎಷ್ಟು ಬ್ರೈಟ್! ಯಾವ ಸಹಾಯವೂ ಇಲ್ಲದೆ ಕತ್ತಲೆಯನ್ನು ಕೂಡ ಬೆಳಗುವಷ್ಟು ಬ್ರೈಟ್. ಯಾವ ಸಹಾಯನೂ ಬೇಕಾಗಿಲ್ಲ. ಕೊಡು ಉದಾಹರಣೆ. ಯಾವ ಸಹಾಯವನ್ನು ಹೊಂದದೆ ಕತ್ತಲೆಯನ್ನು ಬೆಳಗುತ್ತದೆ? ಉದಾಹರಣೆ ಕೊಡ್ರಿ. ನಾನು ಇದು ಕೇಳಿಲ್ಲ, ರಿಸಲ್ಟ್ ಕೇಳಿಲ್ಲ. ಕತ್ತಲೆಯಲ್ಲಿ ನನಗೇನು ಕಾಣಿಸೋದಿಲ್ಲ ಅನ್ನೋದನ್ನ ನಾನು ಬೆಳಗ್ತಾ ಇದ್ದೇನೆ ಇಲ್ಲ? ಕತ್ತಲೆಯಲ್ಲಿ ನನಗೇನು ಕಾಣಿಸ್ತಾ ಇಲ್ಲ ಅನ್ನೋದನ್ನ ನಾನು ಬೆಳಗ್ತೇನೆ ಇಲ್ಲ? ಯಾವ ಬೆಳಕಿನಲ್ಲಿ ಬೆಳಗ್ತೇನೆ? ಸ್ವಯಂ ಬೆಳಕು. ಅದೇ ವಿಭ್ರಾಜತೆ. ಕತ್ತಲೆಯನ್ನು ಬೆಳಗುವ ಶಕ್ತಿ ಈ ಬ್ರಹ್ಮನಿಗಿದೆ. ಅದಕ್ಕೆ ಜ್ಞಾನದ ಬೆಳಕು ಅಂತ ಕರೀತಾರೆ. ವಿಭ್ರಾಜತೆ ಯದ್ಯತಯ ವಿಶಂತಿ. ಯತಯ ಅಂದ್ರೆ ಪ್ರಯತ್ನಿಸುವವರು, ಸಾಧಕರು, ಮುಮುಕ್ಷುಗಳು. ಯತಯ ಯದ್ ಯಾವ ಈ ಬ್ರಹ್ಮನನ್ನ ವಿಷಂತಿ ಪ್ರವೇಶಿಸುತ್ತಾರೆ. ಈ ಬ್ರಹ್ಮನನ್ನ ಈ ಸಾಧಕರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಈ ಸಾಧಕರು ಆ ಬ್ರಹ್ಮನನ್ನ ಅವರು ಹೋಗಿ ಸೇರುತ್ತಾರೆ. ವಿಶಂತಿ, ವಿಶಂತಿ ಅಂದ್ರೆ ಪ್ರವಿಶಂತಿ, ಪ್ರವಿಶಂತಿ ಅಂದ್ರೆ ಪ್ರವೇಶಿಸುತ್ತಾರೆ. ಉಪನಿಷತ್ ಶಬ್ದ ಹೆಸರು ಅರ್ಥ ಹೇಳಬೇಕಾದ್ರೆ ಅಲ್ಲಿ ಪ್ರವೇಶ ಅನ್ನುವ ಅರ್ಥವನ್ನು ಹೇಳಿದ್ದೀವಿ, ಜ್ಞಾಪಕ ಇದೆಯಾ? ಶಬ್ದ ಧಾತುವಿಗೆ ಮೂರು ಅರ್ಥ, ಷಡ್ರು ಶಬ್ದ ಧಾತುವಿಗೆ ಮೂರು ಅರ್ಥ. ವಿಶರಣ, ಅವಸಾಧನಂ, ಗಮನ, ಗಮನಂ, ಗತಿ. ಗಮನಂ ಸರಿಯಾ, ಗತಿ ಸರಿಯಾ, ಎರಡು ಒಂದೇ. ಗಮನ, ಗತಿ, ಮೂರರ್ಥ. ಗತಿ ಅಂದ್ರೇನು? ಸಮೀಪಿಸಿಕೊಂಡು ಹೋಗು. ಯಾರ ಸಮೀಪಕ್ಕೆ ಹೋಗುದು? ಬ್ರಹ್ಮನನ್ನು ಸಮೀಪಿಸಿಕೊಂಡು ಹೋಗು. ಬ್ರಹ್ಮನನ್ನು ಸಮೀಪಿಸುವುದು ಅಂದ್ರೇನು? ಬ್ರಹ್ಮನನ್ನು ಹೋಗಿ ಸೇರೋದು. ಬ್ರಹ್ಮನನ್ನು ಹೋಗಿ ಸೇರೋದು ಅಂದ್ರೇನು? ಪ್ರವೇಶಂತಿ. ಯಾರಿವರು ಈ ಸಾಧಕರು, ಈ ಪ್ರಯತ್ನ ಮಾಡುವ ಸಾಧಕರು ಯಾರಿವರು? ಬ್ರಹ್ಮನನ್ನು ಹೊಂದುತ್ತಾರೆ. ಇವರೇ ಬ್ರಹ್ಮನನ್ನು ಹೊಂದುತ್ತಾರೆ, ಇವರೇ ಬ್ರಹ್ಮನನ್ನು ಪ್ರವೇಶಿಸ್ತಾರೆ. ಪ್ರವಿಶತಿ, ಪ್ರವಿಶಂತಿ ಶಬ್ದ ಇಲ್ಲ. ಏನ್ ಶಬ್ದ ಇದೆ ರೋಷನಲ್ಲಿ? ವಿಶಂತಿ. ವಿಶಂತಿ ಶಬ್ದ ಅರ್ಥ ಪ್ರವಿಶಂತಿ ಅಂತ. ಹೌದಾ? ಪ್ರವಿಶಂತಿ. ಏ ಹಿಂಗೆ ನೀವು ಕೂತ್ಕೊಂಡು ವ್ಯಾಖ್ಯಾನ ಮಾಡ್ತೀರಿ? ಇಲ್ಲಪ್ಪ, ವೇದಾಂತ ವಿಜ್ಞಾನ ಸುನಿಶ್ಚಿತ. ಲಿಸನ್ ಟು ಮೀ, ದಿಸ್ ಇಸ್ ದಿ ಅಲ್ಟಿಮೇಟ್ ಸ್ಟೇಟ್ಮೆಂಟ್ ಆಫ್ ವೇದಾಂತ. ಮನಿ ಯಾಕೆ ಬಿಟ್ಟಿ ಅನ್ನೋದೇ ನಿನಗೆ ಗೊತ್ತಿಲ್ಲ, ಊರು ಯಾಕೆ ಬಿಟ್ಟಿ ಅನ್ನೋದೇ ನಿನಗೆ ಗೊತ್ತಿಲ್ಲ, ನೌಕರಿ ಯಾಕೆ ಬಿಟ್ಟು ಬಂದೆ ಅನ್ನೋದೇ ಗೊತ್ತಿಲ್ಲ, ಹೊಲ ಗದ್ದೆ ತೋಟ ಯಾಕೆ ಬಿಟ್ಟು ಬಂದೆ ಅನ್ನೋದೇ ನಿನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಗುರಿ ಇಲ್ಲ. ಈ ಮಾತು ನಿನಗೆ ಕೇಳಿಸ್ಬೇಕಿದೆ. ನಿನಗೆ ಗೊತ್ತು, ಗುರಿ ಉಂಟ, ನನಗೆ ಮೋಕ್ಷ ಬೇಕು ಅಂತ ನೀ ಬಂದಿದೀಯೋ, ಅಥವಾ ಶಾಂಪಲ್ ನೋಡ್ಲಿಕ್ಕೆ ಬಂದಿದೀಯೋ? ಇದು ಸ್ವಾಮಿ ಏನ್ ಮಾಡ್ತಾರೆ ನೋಡೋಣ. ನಿಮಗೆ ಹೆಂಗು ಊಟ ತಿಂಡಿ ಅಂತ ಕ್ರಿಯಾದ ನೀನು ನಿಜವಾಗಿಯೂ ಕೂಡ ಇಷ್ಟೆಲ್ಲ ತ್ಯಾಗ ಮಾಡಿ ನೀ ಬಂದದ್ದೇ ಆದರೆ ನಿನ್ನ ಹೃದಯದಲ್ಲಿ ಮೋಕ್ಷ ಬೇಕು ಅನ್ನುವಂತ ತುಡಿತ ನಿಜವಾಗಿಯೂ ನಿನಗಿದ್ದದ್ದೇ ಆದರೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ವೇದಾಂತ ಎನ್ನುವಂತಹ ವಿಶೇಷ ಜ್ಞಾನ ಸಂಪ್ರದಾಯ ಏನ್ ಮಾಡ್ತದೆ, ಸ್ಪಷ್ಟವಾಗಿ ನಿಶ್ಚಿತವಾಗಿಯೂ ನಿನಗೆ ಈ ಅರ್ಥವನ್ನು ಹೇಳ್ತದೆ. ಸುನಿಶ್ಚಿತ ಅರ್ಥ ಏನದು? ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವ. ಯತಯ, ಯತಯ ಪ್ರಯತ್ನಿಸುವವನು ಏನಕ್ಕಾಗಿ? ಶುದ್ಧ ಸತ್ವ, ಅಂತಃಕರಣದ ಶುದ್ಧತೆಗಾಗಿ ಪ್ರಯತ್ನಿಸುತ್ತಿರುವಂತವನು ಸನ್ಯಾಸ ಯೋಗ. ಅವನು ಸನ್ಯಾಸ್ತಗಳು. ಭಗವದ್ಗೀತೆಯಲ್ಲಿ ನಾವು ಹೇಗೆ ಹೇಳ್ತೀವಿ ಇದೇ ವಿಚಾರವನ್ನ, ಇದೇ ವಿಚಾರ ನಾವು ಬೇರೆ ಹೇಳ್ತೀವಲ್ಲಿ, ನಾವು ಬೇರೆ ಹೇಳಿವಂತ ಗೊತ್ತೇ ಆಗುದಿಲ್ಲ ನಮ್ಗಷ್ಟೇ ಗೊತ್ತು ಅಂತ ಬೇರೆ ಹೇಳಿವಂತ. ಸನ್ಯಾಸ ಯೋಗ ತಂದಾಗ ನಾವು ಎಲ್ಲವನ್ನು ಬಿಟ್ಟು ಬಂದಾನೆ ಅಂತ ಹೇಳೋದಿಲ್ಲ. ಬಿಟ್ಟು ಬಂದಾನೆ ಅಂದ್ರೆ ಯುದ್ಧನೇ ಆಗೋದಿಲ್ಲ, ಅರ್ಜುನ ಹೊರಟೋಗ್ಬಿಡ್ತಾನೆ. ಅದಕ್ಕೆ ನಾವು ಏನ್ ಹೇಳ್ತೀವಿ, ಅಟ್ ಲೀಸ್ಟ್ ಕುರುಕ್ಷೇತ್ರದ ಅರ್ಜುನ ಕಳಿಸಬಾರ್ದು, ಆದ್ರೂ ಅವನಿಗೆ ಜ್ಞಾನ ಆಗಿರ್ಬೇಕು. ಆದ್ದರಿಂದ ನಾವು ಏನ್ ಹೇಳ್ತೀವಿ, ಅವನ ಮೋಹವನ್ನ ತ್ಯಾಗ ಮಾಡಿರ್ತಾನೆ, ವಿದ್ವತ್ ಸನ್ಯಾಸ ಅಂತ ಇಂಟರ್ಪ್ರಿಟೇಷನ್ ಕೊಡ್ತೇವೆ. ಇವತ್ತು ನೂರಾರು ಮೋದಿಗಳು ಬೇಕಾಗಿ ಏನನ್ನು ಬಯಸದೆ ಇದ್ದಂತಹ ಒಬ್ಬ ಮೋದಿಯಿಂದ ಇಷ್ಟು ಬದಲಾವಣೆ ಬರ್ಲಿಕ್ಕೆ ಸಾಧ್ಯ ಇತ್ತು ಅಂತಂದ್ರೆ ನಾವು ಒಬ್ಬೊಬ್ರು ಮೋದಿ ಆದ್ರೆ ಏನಾಗುತ್ತೆ? ಇಂಥ ಶಕ್ತಿ. ಯಾಕೆಂದ್ರೆ ಒಳಗೆ ಸನ್ಯಾಸ, ಹೊರಗಡೆ ಕರ್ಮಯೋಗಿ. ಅದನ್ನ ಭಗವಂತ ಗೀತಾಚಾರ್ಯ ಒಪ್ಕೋತಾನೆ ಒಪ್ಕೋತಾನೆ. ಉಪನಿಷತ್ತ ಬರೋದಿಲ್ಲ, ಉಪನಿಷತ್ತಲ್ಲಿ ಇಲ್ಲಿ ಬರುದು. ಆದ್ರೆ ಸರ್ವೋಪನಿಷದೋ ಗಾವು ದೋಕ್ತ ಗೋಪಾಲ ನಂದನ, ಇಡೀ ಸಮಸ್ತ ಎಲ್ಲ ಉಪನಿಷತ್ತುಗಳ ಸಾರವೇ ಆಗಿರುವಂತಹ ಇದು ಭಗವದ್ಗೀತಾ ಅಂತ ಧ್ಯಾನ ಶ್ಲೋಕದಲ್ಲಿ ಪ್ರತಿಜ್ಞಾ ಮಾಡಿದ್ರಿಂದಾಗಿ ನಾವು ಈ ಅರ್ಥವನ್ನು ಹುಡುಕಬೇಕು. ಏನರ್ಥ ಅದು? ಒಳಗಡೆ ಸನ್ಯಾಸಿ ಆಗ್ತದೆ. ಅದೇ ಅರ್ಥದ ಮೇಲೆ ನಿಮಗೂ ಎಲ್ಲರನ್ನೂ ಇಟ್ಟುಕೊಳ್ಳುತ್ತೆ, ಅದೇ ಅರ್ಥದ ಮೇಲೆ ನನಗೂ ನಮ್ಮ ಗುರುಗಳು ತಗೊಂಡಿರ್ತ. ಅರ್ಥ ಆಯ್ತು ನಿಮಗೆ? ಅಂದ್ರೆ ನಾವು ಶಾಸ್ತ್ರಕ್ಕೆ ವಿರೋಧವಾಗಿ ಏನು ಮಾಡ್ತಾ ಇಲ್ಲ, ಮಾಡೋದೂ ಇಲ್ಲ. ವೇದಾಂತ ವಿಜ್ಞಾನ ಸುನಿಶ್ಚಿತ ಅರ್ಥ ಸನ್ಯಾಸ ಯೋಗ ವ್ಯತಯ ಶುದ್ಧ ಸತ್ವ ಅವರು ತೇ ಬ್ರಹ್ಮಲೋಕೇಶು. ಬ್ರಹ್ಮಲೋಕೇಶು ಅವ್ರು ಏನ್ ಮಾಡ್ತಾರೆ? ಬ್ರಹ್ಮಲೋಕದಲ್ಲಿ ಹೋಗಿರ್ತಾರೆ. ಎಂತ ಬ್ರಹ್ಮಲೋಕ? ಪರಾಂತ ಕಾಲೇ. ಅಂತಕಾಲ ಅಂತಂದ್ರೆ ಸಾವು, ಪರ ಅಂದರೆ ಸತ್ತ ನಂತರ. ಇಲ್ಲಿ ಎರಡು ಅರ್ಥ ನೀವು ತೋರಿಸ್ತೀನಿ ನಾವು, ಜೀವನ್ ಮುಕ್ತಿ ಮತ್ತು ವಿದೇಹ ಮುಕ್ತಿ. ಎರಡು ಅರ್ಥ ಬರ್ತವೆ ಈ ಕೊನೆ ಸಾಲಿನೊಳಗೆ, ಎರಡು ಅರ್ಥ ಬರ್ತವೆ ಮುಂದಿನ ಕ್ಲಾಸ್ನಲ್ಲಿ ತೋರಿಸ್ತೀನಿ.